ಯಾವ ರೀತಿ ಇದನ್ನ ಮಾಡುವಂಥದ್ದು ಅಂತಂದ್ರೆ, ಈಗ ಹಣ್ಣನ್ನ ನಾವು ತಗೊಳ್ತೀವಿ ಅಂದ್ರೆ ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಉಗುರಿನ ಅಂಶ ಜಾಸ್ತಿ ಇರುತ್ತೆ. ಆ ತೊಟ್ಟಿನ ಅಂಶವನ್ನ ಚಾಕುವಿಂದ ಕತ್ತರಿಸಿ ತೆಗೆದುಬಿಟ್ಟು ಉಳಿದ ಹಣ್ಣಿನ ಭಾಗವನ್ನ 4 ಹೋಳುಗಳಾಗಿ ಮಾಡಿಕೊಂಡು ಒಂದು ತೆಳುವಾದ ಬಟ್ಟೆನಲ್ಲಿ ಹಣ್ಣನ್ನ ಹಾಕಿ ಹಿಂಡ್ಕೊಂಡ್ರೆ ರಸ ಬರುತ್ತೆ. ಆ ರಸಕ್ಕೆ ಸುಮಾರು 2.5 ಗ್ರಾಮ್ ಅಷ್ಟು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಹೇಳ್ತೀವಿ. ಇದು ಒಂದು ರೀತಿಯಾದಂತಹ ಆಹಾರ ಸಂರಕ್ಷಕ. ಇದರ ಜೊತೆಗೆ 5 ಗ್ರಾಮ್ ಅಷ್ಟು ನಿಂಬು ಉಪ್ಪು ಅಥವಾ ನಿಂಬು ಅರ್ಕ ಅಂತ ಹೇಳ್ತೀವಿ. ಇದನ್ನ ಹಾಕಿ ಮಿಶ್ರಣ ಮಾಡಬೇಕು. ಮಾಡಿ ಒಂದು ಕಡೆ ಇಡಿ. ಮತ್ತೊಂದು ಪಾತ್ರನಲ್ಲಿ, ಒಂದು ಸಣ್ಣ ಪಾತ್ರನಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಬಿಸಿ ಉಗುರು ಬೆಚ್ಚಗೆ ಬಿಸಿ ಮಾಡಿ, ನಾವು ಮನೆಯಲ್ಲಿ ಸಬ್ಬಕ್ಕಿ ಅಥವಾ ಸಾಬುದಾನಿಯನ್ನ ಪಾಯಸ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಅದನ್ನ ಆ ಸಬ್ಬಕ್ಕಿಯನ್ನ ನಾವು ಪುಡಿಯನ್ನ ಮಾಡಿಕೊಂಡು, ಈಗ 1 ಲೀಟರ್ ಜ್ಯೂಸ್ ಇದೆ ಅಂತಂದ್ರೆ ಒಂದು 5 ಗ್ರಾಮ್ ಅಷ್ಟು ಸಬ್ಬಕ್ಕಿ ಪುಡಿಯನ್ನು ತಗೊಂಡು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಬೇಕು. ಅವಾಗ ಅದು ಪೇಸ್ಟ್ ರೀತಿ ಆಗುತ್ತೆ. ಆ ಪೇಸ್ಟನ್ನ ಈ ಹಣ್ಣಿನ ರಸಕ್ಕೆ ಹಾಕಿ ನಾವು ಮಿಶ್ರಣ ಮಾಡಿ 1 ತಾಸು ಅಥವಾ 2 ತಾಸು ಬಿಟ್ಟುಬಿಡ್ತು ಅಂತಂದ್ರೆ, ಬಾಟ್ಲಿಗಳಲ್ಲಿ ಮೇಲ್ಗಡೆ ಭಾಗ ಸಂಪೂರ್ಣವಾಗಿ ಸ್ವಚ್ಛವಾಗಿರುವಂತಹ ಯಾವುದೇ ಉಗುರು ಇಲ್ಲದೆ ಇರುವಂತ ಜ್ಯೂಸ್ ಇರುತ್ತೆ, ಕೆಳಭಾಗದಲ್ಲಿ ಉಗುರು ಇರುವಂತ ಜ್ಯೂಸ್ ಇರುತ್ತೆ. ನಿಧಾನವಾಗಿ ಅದನ್ನ ಬಸ್ಕೊಂಡು ಬಾಟ್ಲಿನಲ್ಲಿ ಹಾಕಿ ನಾವು ಇಟ್ಕೊಳ್ತೀವಿ ಅಂತಂದ್ರೆ ಸುಮಾರು 3-4 ತಿಂಗಳು ಯಾವುದೇ ರೀತಿಯಾಗಿ ಕೆಡದೇನೆ ಉಪಯೋಗಿಸ್ಕೋಬೇಕು, ಇಟ್ಕೋಬಹುದು. ಬೇಕು ಅಂದಾಗ ಅದಕ್ಕೆ ನಾವು ಸಕ್ಕರೆಯನ್ನು ಸೇರಿಸಿ ಜ್ಯೂಸ್ ತರ ನಾವು ಉಪಯೋಗಿಸ್ಕೋಬಹುದು. ಇವತ್ತು ಮಾರುಕಟ್ಟೆಯಲ್ಲಿ ಏನು ಅಂತಂದ್ರೆ, ಹಣ್ಣಿನ ಪಾನೀಯಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇಲ್ಲಿ ನಾವು ಒಂದು ರೀತಿಯಾದಂತ ಪಾನೀಯ ಅಂದ್ರೆ ಸ್ಕ್ವಾಷ್ ಅಂತ ಕರಿತೀವಿ, ಅಥವಾ ಶರಬತ್ತು ಅಂತ ಕರಿತೀವಿ, ಅದನ್ನ ಮಾಡಿ ಇಟ್ಕೋಬಹುದು. ಇದರದ ಒಂದು ವಿಶೇಷತೆ ಏನು ಅಂತಂದ್ರೆ, ಇದು 3-4 ತಿಂಗಳವರೆಗೂ ಕಾಲ ಕೆಡದನೇ ಇಡಬಹುದು. ಜೊತೆಗೆ ಯಾರಾದರೂ ಅತಿಥಿಗಳು ಮನೆಗಳಿಗೆ ಬಂದಾಗ ಬೇಕು ಅಂತಂದ್ರೆ ಕೇವಲ ನೀರನ್ನ ಮಿಶ್ರಣ ಮಾಡಿ ನಾವು ನೀಡಬಹುದು. ಯಾವ ರೀತಿ ಮಾಡಬೇಕು, ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಏನು ಅಂತಂದ್ರೆ, ನಮಗೆ ಒಗ್ಗರು ತೆಗೆದಿರುವಂತಹ ಹಣ್ಣಿನ ರಸ 1 ಲೀಟರ್, ಸಕ್ಕರೆ 1 ಕೆಜಿ 800 ಗ್ರಾಮು, 1 ಲೀಟರು ನೀರು, ನಿಂಬು ಉಪ್ಪು 12 ಗ್ರಾಮು. ಇದು ಕೆಡದನೇ ಇರಲಿ ಅಂದ್ಬಿಟ್ಟು ಸಂರಕ್ಷಕವಾಗಿ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಥವಾ KMS ಅಂತ ಕರಿತೀವಿ, ಅದು 600 ಮಿಲಿಗ್ರಾಮು, ಅಥವಾ ಸೋಡಿಯಂ ಬೆಂಜೋಯೇಟ್ ಅಂತ ಸಿಗುತ್ತೆ, ಅದು 1 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಮಾಡುವಂಥ ವಿಧಾನ ಹೇಗೆ ಅಂತಂದ್ರೆ, ಮೊದಲು ಹಣ್ಣಿನ ರಸವನ್ನು ತೆಗೆದು ಇಟ್ಕೊಂಡು ಇನ್ನೊಂದು ಪಾತ್ರೆನಲ್ಲಿ ಸಕ್ಕರೆ ದ್ರಾವಣವನ್ನು ನಾವು ಮಾಡ್ಕೋಬೇಕಾಗುತ್ತೆ. ನೀರಿಗೆ ಸಕ್ಕರೆಯನ್ನು ಹಾಕಿ ಕರಗಿಸ್ಕೋಬೇಕು. ಇಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಕರಗೋದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿಯನ್ನು ಮಾಡ್ತು ಅಂತಂದ್ರೆ ಸಕ್ಕರೆ ಸಂಪೂರ್ಣವಾಗಿ ಕರಗುತ್ತೆ. ಕರಗಿಸ್ಕೋಬೇಕಾದ್ರೆ ಅದನ್ನು ಸಕ್ಕರೆಯನ್ನು ನಾವು ತಿರುಗಿಸ್ತಾ ಇರಬೇಕು, ಇಲ್ಲ ಅಂತಂದ್ರೆ ಕೆಳಭಾಗದಲ್ಲಿ ಶಾಖ ಜಾಸ್ತಿಯಾಗಿ ಅದು ತಳ ಹಿಡಿಯುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಅವಾಗ ಸಕ್ಕರೆ ತಳ ಹಿಡಿತು ಅಂತಂದ್ರೆ ಕಂದು ಬಣ್ಣಕ್ಕೆ ಬಂತು ಅಂತಂದ್ರೆ ಅದು ಕಹಿ ರುಚಿಯನ್ನು ನೀಡುತ್ತೆ. ಹಾಗಾಗಿ ಸಂಪೂರ್ಣ ತಿರುಗಿಸ್ಕೊಳ್ತಾ ಬಿಸಿ ಮಾಡಬೇಕು. ಸಂಪೂರ್ಣ ಸಕ್ಕರೆ ಕರಗಾದ್ಮೇಲೆ ಅದಕ್ಕೆ ನಿಂಬೆ ಉಪ್ಪನ್ನು ಹಾಕಿ ಕರಗಿಸ್ಕೋಬೇಕು. ಅದನ್ನ ಈ ಸಕ್ಕರೆ ದ್ರಾವಣವನ್ನು ನಾವು ಬಟ್ಟಿನಲ್ಲಿ ಸೋಸಿ ಇಟ್ಕೊಂಡ ನಂತರ ಅದಕ್ಕೆ ಹಣ್ಣಿನ ರಸವನ್ನ ಮಿಶ್ರಣ ಮಾಡಬೇಕು. ಹಣ್ಣಿನ ರಸವನ್ನ ಮಿಶ್ರಣ ಮಾಡಿ ಆದ್ಮೇಲೆ ಈಗ ಶರಬತ್ತು ಅಥವಾ ಸ್ಕ್ವಾಶು ಸಿದ್ಧ ಆಯಿತು. ಆದರೆ ಇದು ಕೆಡದನೇ ಇರಬೇಕು ಅಂತಂದ್ರೆ ಆಹಾರ ಸಂರಕ್ಷಕಗಳಾದಂತಹ KMS ಅಥವಾ ಸೋಡಿಯಂ ಬೆಂಜೋಯೇಟ್ ಅನ್ನು ಸೇರಿಸಬೇಕು. ಈ ಆಹಾರ ಸಂರಕ್ಷಕಗಳನ್ನ ನೇರವಾಗಿ ನಾವು ಈ ಶರಬತ್ತಿಗೆ ಹಾಕಬಾರದು. ಯಾಕೆ ಹಾಕಿದ್ರೆ ಅವು ತಳಭಾಗಕ್ಕೆ ಹೋಗಿ ಕುತ್ಕೊಳ್ಳುತ್ತೆ, ಬೇಗ ಕರಗೋದಿಲ್ಲ. ಅದು ಕರಗಿ ಸಂಪೂರ್ಣವಾಗಿ ಅದು ತನ್ನ ಕೆಲಸವನ್ನು ಮಾಡೋಷ್ಟೊಳಗಡೆ ಆ ಹಣ್ಣಿನ ಶರಬತ್ತು ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದ ಶರಬತ್ತನ್ನು ತಗೊಂಡು ಅದರಲ್ಲಿ ಈ ಸಂರಕ್ಷಕಗಳನ್ನ ಹಾಕಿ ಕರಗಿಸ್ಕೊಂಡು ಸಂಪೂರ್ಣ ಕರಗಿದ ನಂತರ ಇದನ್ನ ಉಳಿದ ಹಣ್ಣಿನ ಶರಬತ್ತಿಗೆ ಹಾಕಿ ಮಿಶ್ರಣ ಮಾಡಿ ಇಡಬೇಕು. ಸಂಪೂರ್ಣ ಮಿಶ್ರಣ ಮಾಡಾದ್ಮೇಲೆ ತಕ್ಷಣವೇ ನಾವು ಪೆಟ್ ಬಾಟಲ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಹಾಕಿ ನಾವು ಬಿರುಟೆನ ಹಾಕಿ ಇಟ್ಟು ಅಂತಂದ್ರೆ ಸಾಮಾನ್ಯ ವಾತಾವರಣದಲ್ಲಿ 3 ತಿಂಗಳ ಕಾಲ ಕೆಡದನೆ ಇಟ್ಕೋಬಹುದು. ಅವಶ್ಯಕತೆ ಇದ್ದಾಗ 1 ಪ್ರಮಾಣ ಈ ಶರಬತ್ತಿಗೆ 3 ಪ್ರಮಾಣದಷ್ಟು ತಣ್ಣಗಿರುವಂತಹ ನೀರನ್ನ ಬೆರೆಸಿ ಉಪಯೋಗವನ್ನ ಮಾಡಬೇಕು. ಈ ರಾಸಾಯನಿಕಗಳನ್ನ ಹೇಳಿದ್ರಲ್ಲ, ಬೆಂಜೋಯೇಟ್ ಅಂದ್ರೆ KMS, ಇವು ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರಲ್ಲ? ಈ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಥವಾ ಸೋಡಿಯಂ ಬೆಂಜೋಯೇಟ್ ಅಂತ ಏನು ಆಹಾರ ಸಂರಕ್ಷಕಗಳನ್ನ ಉಪಯೋಗಿಸ್ತಾ ಇದೀವಲ್ಲ, ಇದು ಆಹಾರಗಳು ಕೆಡದೇ ಇರಲಿ ಅಂತಂದ್ಬಿಟ್ಟು ಉಪಯೋಗಿಸುವಂತಹ ಆಹಾರ ಸಂರಕ್ಷಕಗಳು. ಪ್ರಪಂಚದಾದ್ಯಂತ ಇದನ್ನ ಉಪಯೋಗಿಸ್ಲಿಕ್ಕೆ ಅಂತನ್ಬಿಟ್ಟು ಅನುಮತಿಯನ್ನ ನೀಡಿದ್ದಾರೆ. ಆದರೆ ಗಮನಿಸಬೇಕಾದಂಥ ಅಂಶ ಏನಂದ್ರೆ, ಒಂದೊಂದು ಪದಾರ್ಥಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋ ಒಂದು ನಿಯಮ ಇದೆ. ಅದನ್ನ ನಾವು ಅರಿತುಕೊಂಡು ಅಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮ ಇರೋದಿಲ್ಲ. ಈ ಶರಬತ್ ಮಾಡಲಿಕ್ಕೆ ಈ ತಂತ್ರಜ್ಞಾನ ಬಳಸಬೇಕು. ಅಲ್ಲಿ ನೀವು ಸಕ್ಕರೆ ಹೇಳ್ತೀರಿ, ಎಲ್ಲಾನು ಹೇಳ್ತೀರಿ. ಹಾಗಾಗಿ ಸಕ್ಕರೆ ಕಾಯಿಲೆ ಇರುವಂತಹ ಜನರು ಇನ್ನು ಕುಡಿಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ರಾ ಇರುತ್ತೆ, ಕಚ್ಚಾ,

ವಸುತಾರೆ ವಾಯುಗಡ ಮಂಗಳೂರು ರಾಮಜಿಯ ವಸುತ ವಸುತಾರೆ ವಾಯುಗಡ ಮಂಗಳೂರು ರಾಮಜಿಯ ವಸುತ ಬಾಪುರು ಕಾಡು ವಿಯನಿ ವಾಯೋ ರಮಜಿ ಬಾಪುರು ಕಾಡು ವಿಯನೆ ಕಾಡು ಚೇರಾಯನ ರಮಜಿ ಜಾರೋ ಸಾರೆ ವಾಯೋ ಕಾಡು ಚೇರಾಯನ ರಮಜಿ ಜಾರೋ ಛೋಡೋ ಸಾರೆ ಬಾಯೋ ಗಾಡಿ ಜಂಗಲೆ ಮಾ ಕಾಡು ಛೋಡೋ ಛೋಡೋ ಜಾಡು ಡೂಬ ನರಗರ ಯಾರೋ ಸಾರೆ ಬಾಯೋ ಗಾಡು ಡೂಬ ಮತ್ತೆ ಬಾರಿಯ